50 languages. 93 93 الجمل الثانوية مع إن أدهين واقيا هودو أتوا إلا لا أدري إن كان يحبني ಅವನು ನನ್ನನ್ನು ಪ್ರೀತಿಸುತ್ತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಲಾ ಅದ್ರಿ ಇನ್ ಕಾನ ಸಯಾಊದ್ ಅವನು ಹಿಂತಿರುಗಿ ಬರುತ್ತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಲಾ ಅದ್ರಿ ಇನ್ ಕಾನ ಸಯತ್ತಸಿಲ್ ಬಿ ಅವನು ನನಗೆ ಫೋನ್ ಮಾಡುತ್ತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಅಯುಹಿಬ್ಬುನಿ ಯಾ ತುರಾ ಬಹುಶಃ ಅವನು ನನ್ನನ್ನು ಪ್ರೀತಿಸುವುದಿಲ್ಲವೇನೋ. ಹಲ್ ಸಯಾವುದ್ ಯಾ ತುರಾ ಬಹುಶಃ ಅವನು ಹಿಂತಿರುಗಿ ಬರುವುದಿಲ್ಲವೇನೋ. ಹಲ್ ಸಯತ್ತಸಿಲು ಬಿ ಯಾ ತುರಾ ಬಹುಶಃ ಅವನು ನನಗೆ ಫೋನ್ ಮಾಡುವುದಿಲ್ಲವೇನೋ. ಇನ್ನಿ ಅತಸಾಅಲು ಇನ್ ಕಾನ ಯುಫಕ್ಕಿರು ಬಿ ಅವನು ನನ್ನ ಬಗ್ಗೆ ಯೋಚಿಸುತ್ತಾನೋ ಇಲ್ಲವೋ ಎಂಬುದು ನನ್ನ ಪ್ರಶ್ನೆ. ಇನ್ನಿ ಅತಸಾಅಲು ಅಮ್ಮಾ ಇಜಾ ಕಾನತ್ ಲದೈಹಿ ಸದೀಕತುನ್ ಉಖ್ರಾ ಅವನು ಇನ್ನೊಬ್ಬಳನ್ನು ಹೊಂದಿದ್ದಾನೆಯೇ ಎಂಬುದು ನನ್ನ ಪ್ರಶ್ನೆ. ಇನ್ನಿ ಅತಸಾಅಲು ಅಮ್ಮಾ ಇಜಾ ಕಾನ ಯಕ್ವಿಬ್ ಅವನು ಸುಳ್ಳು ಹೇಳುತ್ತಾನೋ ಎಂಬುದು ನನ್ನ ಚಿಂತೆ. هل يفكر بي يا ترى؟ بحشها اونو ನನ್ನ ಬಗ್ಗೆ ಆಲೋಚಿಸುತ್ತಾನೆ. هل لديه صديقة اخرى يا ترى؟ بحشها اونو ಇನ್ನೊಬ್ಬಳನ್ನು ಹೊಂದಿದ್ದಾನೆ. هل يقول الحقيقة يا ترى؟ بحشها اونو ನನಗೆ ನಿಜ ಹೇಳುತ್ತಾನೆ. اني اشك فيما اذا كان يحبني حقا اونيಗೆ ನಾನು ನಿಜವಾಗಿಯೂ ಇಷ್ಟವೇ ಎನ್ನುವುದು ನನ್ನ ಸಂದೇಹ. اني اشك فيما اذا كان سيكتب لي اونو ನನಗೆ ಬರೆಯುತ್ತಾನೆಯೇ ಎಂಬುದು ನನ್ನ ಸಂದೇಹ. اني اشك فيما اذا كان سيتزوجني ಅವನು ನನ್ನನ್ನು ಮದುವೆ ಆಗುತ್ತಾನೆಯೇ ಎನ್ನುವುದು ನನ್ನ ಸಂದೇಹ. ಅತಸಾಅಲ್ ಇನ್ ಕುಂತು ಹಕ್ಕನ್ ಅಅಜಬು ಅವನು ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಾನಾ. ಸಯಕ್ತುಬು ಲಿ ಅತಸಾಅಲ್ ಇನ್ ಕಾನ ಹಕ್ಕನ್ ಅವನು ನನಗೆ ಬರೆಯುತ್ತಾನಾ. ಅತಸಾಅಲ್ ಇನ್ ಕಾನ ಹಕ್ಕನ್ ಸಯತಜವ್ವಜುನಿ ಅವನು ನನ್ನನ್ನು ಮದುವೆಯಾಗುತ್ತಾನಾ.